ಬನ್ನಿ ಒಂದು ಸೆಲ್ಫಿ ತಗೊಳ್ಳೋಣ, ಇದು ನಮ್ಮ ಕಾಲದ್ದು. RBI ಹೇಳುತ್ತೆ, ಡಿಜಿಟಲ್ ಪೇಮೆಂಟ್ ನಿಮ್ಮದಾಗಿಸಿರಿ, ಎಲ್ಲರಿಗೂ ಕಲಿಸಿರಿ. ಆಕಾಶವಾಣಿ ಬೆಂಗಳೂರು, ಸಮಯ ಆಗಿದೆ 6:51. ದೇಶಭಕ್ತಿ ಗೀತೆಗಳನ್ನ ಕೇಳುವಂತಹ ಸಮಯ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತಾ ಯಾವಾಗಲೂ ನಿಮ್ಮ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 67ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಎಚ್ಐವಿ ಏಡ್ಸ್ ಅರಿವಿನ ಮಾಸಾಚರಣೆ 2024 August 12 ಅಂತಾರಾಷ್ಟ್ರೀಯ ಯುವ ದಿನಾಚರಣೆ. ಈ ಪ್ರಯುಕ್ತ 2 ತಿಂಗಳ ಕಾಲ ಎಚ್ಐವಿ ಏಡ್ಸ್ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತದೆ. ಪ್ರತಿಯೊಬ್ಬರು ಎಚ್ಐವಿ ಸೋಂಕು ಹರಡುವ ಬಗ್ಗೆ ತಿಳಿದುಕೊಳ್ಳಿ, ಸೋಂಕು ಹರಡದ ಹಾಗೆ ಜಾಗ್ರತೆ ವಹಿಸಿ. ಪ್ರಕಟಣೆ ಕರ್ನಾಟಕ. ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ. ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತ ಮಿತ್ರರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹವಾಮಾನ ವರದಿ, ರೈತರಿಗೆ ಸಲಹೆ ಹಾಗೂ ರೈತ ಗೀತೆಗಳನ್ನು ಕೇಳಲಿದ್ದೀರಿ. ಕಿಸಾನ್ ಭಾಯೋ ಎಂ ಬಹನು, ಮೈ ಕೃಷಿ ಎಂ ಕಿಸಾನ್ ಕಲ್ಯಾಣ ಮಂತ್ರಿ ರಾಧಾ ಮೋಹನ್ ಸಿಂಗ್ ಬೋಲ್ ರಹಾ ಹೂಂ. ಆಪ್ಕೋ ಮಾಲೂಮ್ ಹೋಗಾ ಕಿ ಭಾರತ ಸರ್ಕಾರ ಕೆ ಕೃಷಿ ಮಂತ್ರಾಲಯ ನೆ ಕಿಸಾನೋ ಕೆ ಕಲ್ಯಾಣ ಕೆ ಲಿಯೆ ಕೈ ಯೋಜನಾಯೆ ಚಲಾಯಿ ಹೈ, ಜಿಸ್ಮೇ ಏಕ ರಾಷ್ಟ್ರೀಯ ಖಾದ್ಯ ಸುರಕ್ಷಾ ಮಿಷನ್ ಹೈ, ಜಿಸ್ಕೆ ತಹತ್ ದಲ್ಹನ್ ಉತ್ಪನ್ನ ಬಢಾನೆ ಕೆ ಲಿಯೆ ಪೂರೆ ದೇಶ್ ಮೇ ಇಸ್ ಮಿಷನ್ ಕೋ ಚಲಾಯಾ ಜಾ ರಹಾ ಹೈ. ಇಸ್ಕೆ ತಹತ್ ಕಿಸಾನೋ ಕೋ ಸಭಿ ದಲ್ಹನಿ ಫಸಲೋ ಕೆ ಬಢಿಯಾ ಬೀಜ ಖರೀದನೆ ಪರ 25 ರೂಪಾಯಿ ಪ್ರತಿ ಕಿಲೋ ಕಿ ದರ ಸೆ ಅನುದಾನ ದಿಯಾ ಜಾ ರಹಾ ಹೈ, ಯಾನಿ ಬೀಜ ಕಿ ಕೀಮತ್ ಅದಿ 75 ರೂಪಾಯಿ ಪ್ರತಿ ಕಿಲೋ ಹೈ, ತೋ ಆಪ್ ಸೆ ಸಿರ್ಫ 50 ರೂಪಾಯಿ ಲಿಯೆ ಜಾಯೆಂಗೆ. ನಯಿ ತಕನೀಕ್ ಸೆ ದಾಲ್ ಕಿ ಫಸಲ್ ಉಗಾನೆ ಕೆ ಲಿಯೆ 12,500 ರೂಪಾಯಿ ಪ್ರತಿ ಹೆಕ್ಟರ್ ತಕ್ ಕಾ ಅನುದಾನ ಭಿ ಮೋದಿ ಸರ್ಕಾರ ದೇ ರಹಿ ಹೈ, ಔರ್ ಸ್ಪೇಯರ್ ಪ್ಲಾಂಟರ್ ಥ್ರೆಸರ್ ರೋಟಾವೇಟರ್ ಜೈಸೆ ಕೃಷಿ ಯಂತ್ರೋ ಕಿ ಖರೀದ್ ಪರ್ ಭಿ ಹಮಾರಿ ಸರ್ಕಾರ ಕಿ ಓರ್ ಸೆ 50% ಕಾ ಅನುದಾನ ದಿಯಾ ಜಾ ರಹಾ ಹೈ. ಕೀಟೋ ಫಫುಂದಿ ನಾಶಕ ದವಾಓಂ ಜಿಮ್ಸಮ್ ಆದಿ ಕೆ ಖರೀದ್ ಪರ್ ಭಿ ಅನುದಾನ ದಿಯಾ ಜಾ ರಹಾ ಹೈ. ಕೃಪಯಾ ಆಪ್ ಅಪ್ನೆ ಜಿಲ್ಲಾ ಕೃಷಿ ಪದಾಧಿಕಾರಿ ಸೆ ಅವಶ್ಯ ಸಂಪರ್ಕ ಕರೆ. ಧನ್ಯವಾದ. ರೈತ ಮಿತ್ರರೇ, ಇನ್ನು ಹವಾಮಾನ ವರದಿ ಮೇಘ ಸಂದೇಶ ಕೇಳೋಣಂತ. ಆಕಾಶವಾಣಿ ಕೇಳುಗ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ನಾನು ಡಾಕ್ಟರ್ ಶಾಂತಪ್ಪ ದುತ್ತುರ್ಗಾಮಿ ಅಂತ ಹೇಳಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ನಾನು ತಾಂತ್ರಿಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ರೈತ ಬಾಂಧವರೇ ನಾನು ಇವಾಗ ಮಳೆಯ ಮುನ್ಸೂಚನೆ ಮತ್ತು ಮುನ್ಸೂಚನೆಗೆ ಅನುಸಾರವಾಗಿ ರೈತ ಬಾಂಧವರು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಕೃಷಿ ಸಲಹೆಗಳನ್ನ ಹೇಳಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ನಮಗೆ ಈಗ ಒಂದು ಲಭ್ಯವಿರುವ ಮುಂದಿನ ಒಂದು ವಾರದ ಮುನ್ಸೂಚನೆ ಪ್ರಕಾರ ಸಾಧಾರಣವಾಗಿ ಅಲ್ಲಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತುಂತುರು ಮಳೆ ಆಗುವ ಸಾಧ್ಯತೆಗಳಿದ್ದಾವೆ. ಎಲ್ಲಾದರೂ ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ಮಧ್ಯಮದವರೆಗೂ ಬರಬಹುದು. ಹಾಗೆ ಗರಿಷ್ಠ ಉಷ್ಣಾಂಶವು ಸುಮಾರು 30-32 degrees Celsius, ಕನಿಷ್ಠ ಉಷ್ಣಾಂಶ 20-21 degrees Celsius ವರೆಗೂ ನಮಗೆ ದಾಖಲಾಗುವ ಸಾಧ್ಯತೆಗಳಿದ್ದಾವೆ. ಹಾಗೆ ಗಾಳಿಯ ವೇಗವು ಸುಮಾರು 25-30 kilometers per hour ಬೀಸುವ ಒಂದು ಸಾಧ್ಯತೆಗಳಿದ್ದಾವೆ. ರೈತ ಬಾಂಧವರೇ, ಈ ಒಂದು ಕಳೆದ ವಾರದಲ್ಲಿ ನಮಗೆ ತುಂಬಾನೇ ಕಡೆ ಒಳ್ಳೆಯ ಮಳೆ ಬಂದಿದೆ, ಕೆಲವೊಂದು ಕಡೆ ಜಾಸ್ತಿ ಮಳೆ ಬಂದಿದೆ. ಹಾಗೇನೆ ಮುಂದಿನ ಒಂದು ದಿನಗಳಲ್ಲಿ ಎಲ್ಲಾದರೂ ಸ್ವಲ್ಪ ಜಾಸ್ತಿ ಮಳೆ ಬಂತಂದ್ರೆ ಅಂತ ಒಂದು ಹೊಲಗಳಲ್ಲಿ ನಮಗೆ ಬಸಿ ಗಾಲುವೆಗಳನ್ನ ನಿರ್ಮಿಸಿ ನೀರನ್ನು ನಿಲ್ಲದ ಹಾಗೆ ನೋಡಿಕೊಳ್ಳಬೇಕು. ಆದಷ್ಟು ಮಟ್ಟಿಗೆ ಈ ನೀರನ್ನ ತಮ್ಮ ಕೃಷಿ ಹೊಂಡಗಳಲ್ಲಿ ಶೇಖರಿಸಿಟ್ಟುಕೊಳ್ಳುವ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಕೆಲವೊಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ನೀರನ್ನ ತಾವು ಉಪಯೋಗ ಮಾಡಿಕೊಳ್ಬೇಕು. ಹಾಗೇನೆ ಈ ಒಂದು ಸ್ವಲ್ಪ ತಂಪಾದ ವಾತಾವರಣ, ಮೋಡಕವಿದ ವಾತಾವರಣ ಇರುವುದರಿಂದ ಬೆಳೆಗಳಲ್ಲಿ ರೋಗ ಮತ್ತು ಕೀಟದ ಬಾಧೆ ಜಾಸ್ತಿಯಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ತಾವು ಮುಂಜಾಗ್ರತಾ ಕ್ರಮವನ್ನು ವಹಿಸಿ ಆದಷ್ಟು ಮಟ್ಟಿಗೆ ಬೆಳಗ್ಗಿನ ಸಮಯದಲ್ಲಿ ಶುಭ್ರವಾದ ಆಕಾಶವಿದ್ದಾಗ ತಾವು ಈ ಕೀಟನಾಶಕಗಳ ಸಿಂಪರಣೆಯನ್ನ ಕೈಗೊಳ್ಳಬಹುದು. ಮತ್ತು ಒಳ್ಳೆಯ ಒಂದು ಮಳೆ ಬಂದಿದ್ದರಿಂದ ತೇವಾಂಶ ಇರುವುದರಿಂದ ತಾವು ಹತ್ತಿಯಾಗಲಿ ತೊಗರಿಯಾಗಲಿ ಮತ್ತು ಇನ್ನಿತರ ಒಂದು ಬೆಳೆಗಳಲ್ಲಿ ಮೇಲು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಆಗಿ ನಾವು ಭತ್ತದಲ್ಲಿ ಸುಮಾರು 3-6 ವಾರಗಳ ನಂತರ ಅಥವಾ ತೆನೆ ಬರುವ ಒಂದು ಸಮಯದಲ್ಲಿ ಎಕರೆಗೆ 10 kilograms ಸಾರಜನಕವನ್ನ ಮೇಲು ಗೊಬ್ಬರವಾಗಿ ಕೊಡಬೇಕು. ಮತ್ತು ಹತ್ತಿಯಲ್ಲಿ ನಾವು ಈಗ ಸ್ವಲ್ಪ ರಸ ಹೀರುವ ಕೀಟ ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ರಸ ಇರುವ ಕೀಟಗಳ ಹಾವಳಿ ಬರ್ತಾ ಇರುತ್ತೆ. ಅಂತ ಒಂದು ಸಮಯದಲ್ಲಿ ಸಸ್ಯ ಏನಾಗಲಿ ಬಿಳಿ ನೋಣದ ಒಂದು ಹತೋಟಿಗಾಗಿ ಎಕರೆಗೆ 10 ಹಳದಿ ಬಣ್ಣದ ಪಂಚಿನ ಬಲೆಗಳನ್ನ ಉಪಯೋಗಿಸಬೇಕು. ಮತ್ತು ಈ ರಸ ಇರುವ ಕೀಟದ ಥ್ರಿಪ್ಸ್ ನುಸಿ ಹಸಿರು ಹುಳುವಿನ ಒಂದು ಹತೋಟಿಗಾಗಿ ನಾವು 1 acre 250 milliliters ಪ್ರೊನಿಲ್ 5% 250 liters ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಹಾಗೇನೆ ಈ ಒಂದು ತೇವಾಂಶವಿರೋದ್ರಿಂದ ಹತ್ತಿಯಲ್ಲಿ ಮೇಲು ಗೊಬ್ಬರವಾಗಿ ನಾವು ಪ್ರತಿ ಎಕರೆಗೆ 18 kg ಯೂರಿಯಾ ಮತ್ತು 10 kg ಪೊಟ್ಯಾಶ್ ರಸಗೊಬ್ಬರಗಳನ್ನ ಕೊಡಬೇಕಾಗತ್ತೆ. ಮತ್ತು ಎಲ್ಲೆಲ್ಲಿ ಸ್ವಲ್ಪ ಮಳೆ ಬಂದು ನಿಂತ ನೀರಲ್ಲಿ ಏನಾಗತ್ತೆ ಅಂದ್ರೆ ಬೇರುಕೊಳೆ ರೋಗ ಬರ್ಲಿಕ್ಕೆ ಸಾಧ್ಯತೆ ಇರ್ತವೆ. ಬೇರುಕೊಳೆ ರೋಗವನ್ನ ಹತೋಟಿ ಮಾಡ್ಲಿಕ್ಕೆ ನಾವು 2 grams ಪ್ರೊಪೋಕಿನಾಜಲ್ 25 EC ರೂಪದಲ್ಲಿರೋದನ್ನ, ಇದು ಇಲ್ಲಪ್ಪ ಅಂತಂದ್ರೆ 2 grams ಕಾರ್ಬನ್ಡೈಸಿಂಗ್ 50 WP ರೂಪದಲ್ಲಿರುವುದನ್ನ ನಾವು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಗಿಡಕ್ಕೆ ಒಂದು ಏನು ಬುಡ ಇರುತ್ತಲ್ಲ ಅಲ್ಲಿ ನಾವು ತೆಳುವಾಗಿ ಆ ಡ್ರೆಂಚಿಂಗ್ ಮಾಡ್ಬೇಕಂತ ಹೇಳಿಸ್ತೇವೆ. ಹಾಗೇನೆ ತೊಗರಿಯಲ್ಲಿ ಬೇರುಕೊಳೆ ರೋಗ ಬಂತಂದ್ರೆ ಅಲ್ಲಿಯೂ ಸಹ ಬೇರುಕೊಳೆ ರೋಗ ಆಗಲಿ ಸಿಡಿ ರೋಗ ಆಗಲಿ ಈ ಒಂದು ನಿರ್ವಹಣೆಗಾಗಿ ನಾವು 2 grams ಕಾರ್ಬನ್ ಡೈಜಿಮ್ ಅನ್ನ 50 WP ರೂಪದಲ್ಲಿರೋದನ್ನ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಮಣ್ಣಿನಲ್ಲಿ ಸೇರಿಸಬೇಕು. ಅಂದ್ರೆ ಗಿಡದ ಬುಡಕ್ಕೆ ನಾವು ಹಾಕ್ಬೇಕಾಗತ್ತೆ. ಹಾಗೇನೆ ತೊಗರಿಯಲ್ಲಿ ಎಲ್ಲೆನ ಗೊಡ್ಡು ರೋಗ ಕಂಡು ಬಂತಪ್ಪ ಅಂತಂದ್ರೆ ಅಂತ ಗಿಡವನ್ನ ನಾವು ಕಿತ್ತಿ ನಾಶಪಡಿಸಬೇಕು. ಮತ್ತು 1 milliliters ಸ್ಪೈರೋಮೆಸಿಫೆನ್ 39.5 SC ರೂಪದಲ್ಲಿರುವುದನ್ನ ಸಿಂಪರಣೆ ಮಾಡಬೇಕು. ಹಾಗೇನೆ ನಾವು ಅದು ಇಲ್ಲಪ್ಪ ಅಂತಂದ್ರೆ 0.5 milliliters ಮಿಲ್ಬೆ ಮೆಕ್ಟಿನ್ ಅಂತ ಇರ್ತೈತೆ 10 EC ರೂಪದಲ್ಲಿರುವುದನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇದರಿಂದ ನಾವು ಇದರ ಒಂದು 10 feet ಮತ್ತು ಮುಂದೆ ಜಾಸ್ತಿ ಸ್ಪ್ರೆಡ್ ಆಗದಂತೆ ತಡೆಗಟ್ಟಬಹುದು. ಮತ್ತು ತೊಗರಿಯಲ್ಲಿ 50 days ಒಂದು ಬೆಳೆ ಇತ್ತಂದ್ರೆ ಮೇಲ್ಭಾಗದ ಕುಡಿಯನ್ನ ಚೂಟ್ಬೇಕು. ಅದು ಎಷ್ಟಂದ್ರೆ ಸುಮಾರು 5-6 centimeters ಕುಡಿ ಚೂಟುವುದರಿಂದ ಕುಡಿ ಚೂಟಿದ ನಂತರ 19-19 ಸಿಂಪರಣೆ ಮಾಡಬೇಕು. ಅದು 10 grams ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಈ ರೀತಿ ಮಾಡುವುದರಿಂದ ನಮಗೆ ಹೆಚ್ಚಿನ ಪಂಗೆಗಳ ಸಂಖ್ಯೆ ಜಾಸ್ತಿ ಆಗ್ತವೆ. ಅಂದ್ರೆ ಕವಲು ಒಡೆದು ಜಾಸ್ತಿ ಕಾಯಿಗಳ ಸಂಖ್ಯೆ ಜಾಸ್ತಿಯಾಗಿ ಒಳ್ಳೆ ಇಳುವರಿ ಬರ್ಲಿಕ್ಕೆ ಸಹಕಾರಿಯಾಗುತ್ತೆ ಮತ್ತು ಈ ಒಂದು ಪೋಷಕಾಂಶವನ್ನ ಒದಗಿಸಿದಂಗಾಗುತ್ತೆ. ಮತ್ತು ಪೈಟೋಪ್ತರ ಮತ್ಸ್ಯ ರೋಗ ಸ್ವಲ್ಪ ತಂಪು ವಾತಾವರಣ ಮತ್ತು ಜಾಸ್ತಿ ಮಳೆ ಬಂದಿದ್ದರಿಂದ ಪೈಟೋಪ್ತರ ಮತ್ಸ್ಯ ರೋಗದ ಬಾಧೆಯೂ ಕಂಡು ಬರ್ತಾ ಇದೆ. ಅಂತ ಒಂದು ಹೊಲಗಳಲ್ಲಿ ನಾವು 3 grams ಮೆಟಲಾಜಿಲ್ ಶಿಲೀಂಧ್ರ ನಾಶಕವನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಬೆಳೆಗೆ ಸಿಂಪರಣೆ ಮಾಡುವುದರಿಂದ ಈ ಒಂದು ರೋಗದ ಹರಡುವಿಕೆಯನ್ನ ತಡೆಗಟ್ಟಬಹುದು. ಹಾಗೆ ಈ ಒಂದು ಹೆಸರಿನಲ್ಲಿ ಆಲ್ಮೋಸ್ಟ್ ನಾವು ಒಂದು ರಾಶಿ ಮಾಡುವ ಹಂತದಲ್ಲಿದೆ. ಸ್ವಲ್ಪ ಬಿಸಿಲು ಕಡಿಮೆ ಇರುವುದರಿಂದ ಒಣಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದ್ದರಿಂದ ನಾವು ಇದಕ್ಕೆ ನಾವು ಪ್ಯಾರಾಕ್ವಾಟ್ ಅನ್ನ ಸಿಂಪರಣೆ ಮಾಡಬೇಕಾಗತ್ತೆ. 5 ಮಿಲಿಲೀಟರ್ ಪ್ಯಾರಾಕ್ವಾಟ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಎಲೆಗಳು ಉದುರುತ್ತವೆ ಒಣಗಿ, ಅವಾಗ ನಾವು ಇದರ ಒಂದು ರಾಶಿಯನ್ನ ಮಾಡ್ಲಿಕ್ಕೆ ಅನುಕೂಲವಾಗ್ತೈತಿ. ಸ್ವಲ್ಪ ಮಟ್ಟಿಗೆ ನಮಗೆ ಈ ವಾರದಲ್ಲಿ ಕಳೆದ ವಾರಕ್ಕೆ ಹೋಲಿಸಿದರೆ ಮಳೆ ಬರುವುದು ಸ್ವಲ್ಪ ಪ್ರಮಾಣದಲ್ಲಿ ಬರಬಹುದು ಅಷ್ಟೇ. ಸೊ ಈ ಒಂದು ಸಮಯವನ್ನ ಉಪಯೋಗಿಸಿಕೊಂಡು ತಾವು ಬೇಗನೆ ಈ ಒಂದು ಹೆಸರಿನ ರಾಶಿಯನ್ನ ಮಾಡ್ಕೋಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆ ಶೇಂಗಾದಲ್ಲಿಯೂ ಸಹ ಬೀಜ ಮತ್ತು ಕಾಂಡ ಕೊಳೆಯುವ ಒಂದು ರೋಗ ಬಂತಪ್ಪ ಅಂತಂದ್ರೆ ಅಂತ ಕ್ಷೇತ್ರದಲ್ಲಿ ನೀರ್ ನಿಲ್ಲದಂತೆ ನೋಡಿಕೊಳ್ಬೇಕು. ಆಮೇಲೆ ಹೆಚ್ಚಿಗೆ ಹೆಚ್ಚಿಗೆ ನಾವು ಟ್ರೈಕೋಡರ್ಮ ಯುಕ್ತ ಸಾವಯವ ಅಂಶವನ್ನ ಹಾಕ್ಬೇಕಾಗತ್ತೆ. ಎಲೆ ಚುಕ್ಕೆ ರೋಗ ಬಂತಪ್ಪ ಅಂತಂದ್ರೆ ಅದಕ್ಕೆ 2 ಗ್ರಾಂ ಕ್ಲೋರೋಥಲನಿಲ್ ಕವಚ ಅಂತ ಇರ್ತೈತಿ, ಅದನ್ನ ಪ್ರತಿ ಲೀಟರ್ ನೀರಲ್ಲಿ ಬೆರೆಸಿ 10 ದಿನಗಳಿಗೊಮ್ಮೆ 2 ಬಾರಿ ಸಿಂಪರಣೆಯನ್ನ ಮಾಡ್ರಿ. ಮತ್ತು ಸೂರ್ಯಕಾಂತಿಯಲ್ಲಿ ಬಿತ್ತುವ ಸಮಯದಲ್ಲಿ ನಾವು ರಸಗೊಬ್ಬರಗಳ ಜೊತೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಅನ್ನ ಹಾಕ್ಬೇಕು. ಮತ್ತು ನೆಕ್ರೋಸಿಸ್ ರೋಗ ಬಂದ ಗಿಡಗಳನ್ನ ಕಿತ್ತಿ ನಾಶಪಡಿಸಬೇಕು. ಮುಂಜಾಗ್ರತಾ ಕ್ರಮವಾಗಿ 0.25 ಮಿಲಿಲೀಟರ್ ಎಮಿಡಾಕ್ಲೋಪ್ರಿಡ್ ಅನ್ನ ನಾವು ಸಿಂಪರಣೆ ಮಾಡಬೇಕು. ಹಾಗೇನೆ ದನಕರಗಳಿಗೆ ನಾವು ಚುಚ್ಚುಮದ್ದುಗಳನ್ನ ಹಾಕಿಸ್ಬೇಕಾಗುತ್ತೆ ಈ ಮುಂಗಾರಿನ ಹಂಗಾಮಿನಲ್ಲಿ. ಹಾಗೇನೆ ಜಾಸ್ತಿ ನುಗ್ಗೆ ಸೊಪ್ಪು ಕೊಡುವುದರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚಿಸಿದಂತಾಗುತ್ತೆ ಮತ್ತು ಒಳ್ಳೆಯ ಗುಣಮಟ್ಟದ ಹಾಲನ್ನು ಸಹ ನಾವು ಪಡೆಯಬಹುದು. ರೈತ ಬಾಂಧವರೇ, ಕೊನೆಯದಾಗಿ ತಮ್ಮಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಮುಂದಿನ ವಾರದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಮಗೆ ಮಳೆ ಬರುವ ಸಾಧ್ಯತೆಗಳಿದಾವೆ. ಹಾಗೇನೆ ಹೆಚ್ಚಿನ ಒಂದು ಮಾಹಿತಿಗಾಗಿ ತಾವು ಮೊಬೈಲ್ ಆ್ಯಪ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ತಾವು ಮುಂಜಾಗ್ರತವನ್ನು ವಹಿಸಬೇಕು ಮತ್ತು ಈ ಒಂದು ಸಲಹೆಗಳನ್ನು ಸಹ ಪಡೆದುಕೊಳ್ಬಹುದು ಅಂತ ಹೇಳಿ ನನ್ನ ಒಂದೆರಡು ಹವಾಮಾನದ ಮುನ್ಸೂಚನೆ ಮತ್ತು ಇದರ ಸಲಹೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಈ ಒಂದು ಮುನ್ಸೂಚನೆ ಇಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು ಅಂತ ಹೇಳಿ ನನ್ನ ಒಂದೆರಡು ಕೃಷಿ ಅನಿಸಿಕೆಗಳಿಗೆ ವಿರಾಮ ಕೊಡುತ್ತೇನೆ. ನಮಸ್ಕಾರ. ಮೇಘ ಸಂದೇಶ ಹವಾಮಾನ ವರದಿ ಕೇಳಿದ್ರಿ. ಸ್ವಚ್ಛವಾದ ನಂಬಿಕೆ ಎಂದೆಂದಿಗೂ ಜೀವನದಲ್ಲಿ ಮುಗುಳ್ನಗೆ ತುಂಬಿಸುತ್ತ ಯಾವಾಗಲೂ ನಿಮ್ಮ ಜೊತೆ ಬೆಂಬಲವಾಗಿ ನಿಲ್ಲುವ ನಿಮ್ಮ ಎಲ್ಐಸಿ ನಮ್ಮೆಲ್ಲರ ಎಲ್ಐಸಿ. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವರ 68ನೇ ವಾರ್ಷಿಕೋತ್ಸವದ ಶುಭಾಶಯಗಳು. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಸಂಸ್ಕೃತಿ ಸಂಪನ್ನ ದೇಶ ನಮ್ಮೀ ಭಾರತ. ಯೋ ಭಜೆ ಹರಿ ಕೋ ಸದ ಸಂಗೀತ ನೃತ್ಯ ಜನಪದ ಈ ಕ್ಷೇತ್ರಗಳ ವಿಶಿಷ್ಟತೆ ಇಡೀ ವಿಶ್ವ ನಮ್ಮೆಡೆಗೆ ಮುಖ ಮಾಡುವಂತೆ ಮಾಡಿದೆ. ಕಲಾ ಪ್ರಕಾರಗಳು ಕಲಾರತ್ನಗಳು ಒಂದೇ ಎರಡೇ ತಿಳಿವಿಯಲು ಮುಖ ಮಿನ್ನು ಕಿಂತು ಕಾಂತ ದೇಶದ ಆಧ್ಯಾತ್ಮಿಕ ಸಂಪನ್ನತೆಯನ್ನು ಬಲಗೊಳಿಸೋಣ, ಬಲಾಢ್ಯ ಭಾರತದ ನಿರ್ಮಾಣಕ್ಕೆ ಶ್ರಮಿಸೋಣ.